ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಿದ ಸಂಜೆ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಿದ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕಾರ್ಯಕ್ರಮ ಕೆಳಗರೆ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವಿನ ಓಟೆ ಕೊರಕ ಮತ್ತು ಹಣ್ಣಿನ ನೊಣಗಳ ನಿಯಂತ್ರಣ ಕುರಿತು ಡಾ ವಿದ್ಯಾ ಮೂಲಿಮನಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಮೊದಲಿಗೆ ಜಾಹೀರಾತು. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ 9:30 to 12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525152253. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಮಾವಿನ ಓಟೆ ಕೊರಕ ಮತ್ತು ಹಣ್ಣಿನ ನೊಣಗಳ ನಿಯಂತ್ರಣ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವಿದ್ಯಾ ಮೂಲಿಮನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ವಿದ್ಯಾ ಮೂಲಿಮನಿ ಅವರೇ. ನಮಸ್ಕಾರ ಸರ್. ಮಾವು ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಹೌದು. ಮಾವಿಗೆ ಹಲವಾರು ಸಮಸ್ಯೆಗಳು ಬರ್ತವೆ, ಅದರಲ್ಲಿ ಈ ಕೀಟಪೀಡೆಗಳ ಸಮಸ್ಯೆ ಕೂಡ ಬಹಳ ಮುಖ್ಯವಾದಂಥದ್ದು. ನಾವು ಸಸ್ಯ ಸಂರಕ್ಷಣೆಗೆ ವಿಶೇಷವಾದ ಒತ್ತನ್ನು ಕೊಡಬೇಕಾಗತ್ತೆ. ಅದರಲ್ಲಿ ರೋಗಗಳು ಕೂಡ ಇದ್ದಾವೆ, ಮತ್ತು ಕೆಲವೊಂದು ಕೀಟಪೀಡೆಗಳು ಕೂಡ ಇದ್ದಾವೆ. ವಿಶೇಷವಾಗಿ ಈ ಕೀಟಪೀಡೆಗಳ ಹಾವಳಿಯಿಂದ ಸಾಕಷ್ಟು ಇಳುವರಿಯನ್ನು ನಾವು ಕಳ್ಕೋಬೇಕಾಗತ್ತೆ. ಹೌದು. ಅದರಲ್ಲಿ ಮುಖ್ಯವಾಗಿ ಈ ಮಾವಿನ ಬೆಳವಣಿಗೆಯ ಒಂದು ಮಧ್ಯದ ಹಂತದಲ್ಲಿ, ಕೊನೆಯ ಹಂತದಲ್ಲಿ ಬರುವಂಥ ಮುಖ್ಯವಾದ ಕೀಟಪೀಡೆಗಳು ಅಂದರೆ ಈ ಮೂತಿ ಹುಳು ಮತ್ತು ಹಣ್ಣಿನ ನೊಣ. ತಾವಿವತ್ತು ಈ ಎರಡು ಕೀಟಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ತಿಳಿಸ್ಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ನಾವು ಈ ಮೂತಿ ಹುಳುವಿಗೆ ಬಂದರೆ ಇದರ ಚಟುವಟಿಕೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಆಯ್ತು. ಇದಕ್ಕೆ ಓಟೆ ಕೊರಕನು ಅಂತ ಹೆಸರು. ಅದಕ್ಕೆ ಇನ್ನೊಂದು ಹೆಸರು ಓಟೆ ಕೊರಕ ಯಾಕಂತಾರಂದ್ರೆ, ಸೊ ಬೇರೆ ನೀವೆಲ್ಲ ಕೀಟಗಳನ್ನ ಹೊರಗಡೆ ನೋಡ್ಬೋದು, ಇದು ತಿನ್ನೋದನ್ನ ನೀವು ಹೊರಗಡೆ ನೋಡ್ಲಿಕ್ಕೆ ಆಗಲ್ಲ. ಸೊ ಹೆಣ್ಣು ಕೊರಕ ಮೊಟ್ಟೆ ಇಟ್ಟ ತಕ್ಷಣ ಮರಿ ಹುಳು ಒಳಗಡೆ ಹೋಗಿ, ಒಳಗಡೆ ಏನ್ ಬಿ ಓಟೆ ಇರುತ್ತಲ್ವಾ ಅದ್ರಗಡೆ ತೂತ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಹೋಗಿ ತಿನ್ಲಿಕ್ಕೆ ಶುರು ಮಾಡುತ್ತೆ. ಸೊ ಅದಕ್ಕೆ ಇದಕ್ಕೆ ಓಟೆ ಕೊರಕ ಅಂತ ಹೆಸರು. ಇದ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ, ಇದು ನಮ್ ಸೌತ್ ಇಂಡಿಯಾ ಅಂದ್ರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಎರಡು ಕಡೆ ಇದೆ. ಬಟ್ ದಕ್ಷಿಣ ಭಾರತದಲ್ಲಿ ಇದ್ರದ್ದು ಹಾವಳಿ ಜಾಸ್ತಿ, ಮತ್ತೆ ಇದು ಪೂರ್ತಿ ವರ್ಷ ಆಕ್ಟಿವ್ ಇರಲ್ಲ. ಸೊ ಒಂದು ಟೈಮ್ ಅಲ್ಲಿ ಮಾತ್ರ ಅದು ನಿಮಗೆ ಅದ್ರ ಚಟುವಟಿಕೆಯನ್ನ ನಾವು ನೋಡ್ಕೋಬಹುದು. ಯಾವಾಗ ಅಂತಂದ್ರೆ ಜುಲೈದಿಂದ ಫೆಬ್ರವರಿ ತನಕ ಈ ಇನ್ಸೆಕ್ಟ್ ಇರಲ್ಲ, ಈ ಹುಳು ಇರಲ್ಲ. ಫೆಬ್ರವರಿ ಅಂದ್ರೆ ಮಾರ್ಚ್ ಇಂದ ನಿಮ್ದು ಇದ್ದು ಚಟುವಟಿಕೆ ಶುರು ಆಗುತ್ತೆ. ಈಗ ಚಟುವಟಿಕೆ ಶುರು ಆದಾಗ ಅಂತಂದ್ರೆ ನೀವ್ ಹೆಂಗೆ ಇದನ್ನ ಗೊತ್ತು ಹಿಡಿಬಹುದು? ಸೊ ಬೇರೆ ಟೈಮ್ ಅಲ್ಲಿ ಜುಲೈಯಿಂದ ಫೆಬ್ರವರಿ ಎಲ್ಲಿ ಇರುತ್ತೆ ಅಂತ ನಿಮಗೆ ಇದನ್ನ ಮಾಡ್ಕೋಬಹುದು. ಬೇರೆ ಯಾವುದೇ ಗಿಡಗಳ ಮೇಲೆ ತಿನ್ನಲ್ಲ, ಇದು ಓಟೆ ಮಾವಿನ ಹಣ್ಣಿನ ಮೇಲೆ ಮಾತ್ರ ತಿನ್ನುತ್ತೆ. ಇದು ವಿಶೇಷವಾಗಿ ಓಟೆ ಮಾತ್ರ ತಿನ್ನುತ್ತೆ. ಜುಲೈಯಿಂದ ಫೆಬ್ರವರಿ ನೀವು ಇದನ್ನ ಎಲ್ಲಿ ನೋಡ್ಬೇಕಂತಂದ್ರೆ, ಇಲ್ಲಿ ಕಾಂಡ ಇರುತ್ತೆ ಮಾವಿನದ್ದು, ಆ ಕಾಂಡದ ಮೇಲೆ ಮತ್ತದ್ದು ಬ್ರಾಂಚಸ್ ಇರುತ್ತಲ್ಲ ಅದ್ರ ಮೇಲೆ ಕೊಂಬೆಗಳ ಮೇಲೆಲ್ಲ ರೆಸ್ಟ್ ಮಾಡ್ತಾ ಇರುತ್ತೆ, ಆರಾಮಾಗಿ ಅಲ್ಲೇ ಇರುತ್ತೆ, ವಿಶ್ರಾಂತಿ ತಗೊಂತ ಇರುತ್ತೆ. ಬಟ್ ಆ ಟೈಮಲ್ಲಿ ಏನು ತಿನ್ನಲ್ಲ, ಅದು ಸುಮ್ಮನೆ ವಿಶ್ರಾಂತಿ ತಗೊಂತ ಇರುತ್ತೆ. ಈಗ ಮಾರ್ಚ್ ಆದ ತಕ್ಷಣ ಅದ್ರ ಚಟುವಟಿಕೆ ಶುರು ಆಗುತ್ತೆ. ಬೇರೆ ಟೈಮಲ್ಲಿ ಅಲ್ಲೇ ಇದನ್ ಮಾಡಬೇಕು, ಅದೇ ಮಾವಿನ ತೋಟದಲ್ಲೇ ಇರುತ್ತೆ, ಬೇರೆ ಎಲ್ಲಿ ಹೋಗಲ್ಲ ಅದು. ಇದು ಇದ್ರ ಬಗ್ಗೆ, ಹುಳುವಿನ ಬಗ್ಗೆ, ಚಟುವಟಿಕೆ ಬಗ್ಗೆ ಮಾಹಿತಿ. ನಿಯಂತ್ರಣಕ್ಕೆ ಬಂದ್ರೆ ನಾವು ಮುಖ್ಯವಾಗಿ ಜೀವನ ಚಕ್ರದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಹೌದು. ಈ ಮೂತಿ ಹುಳುವಿನ ಜೀವನ ಚಕ್ರದ ಬಗ್ಗೆ ಇದು ಯಾವ ರೀತಿ ಒಂದು ಹಾನಿಯನ್ನ ಮಾಡುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಹೌದು. ಅದನ್ನು ನಿಯಂತ್ರಣ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನು ಜೀವನ ಚಕ್ರವನ್ನು ತುಂಬಾ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಸುಮ್ನೆ ಎಲ್ಲೆಲ್ಲೋ ಸ್ಪ್ರೇ ಮಾಡೋದು, ಏನೇನೋ ಆಕ್ಟಿವಿಟೀಸ್ ತಗೊಳೋದ್ರಿಂದ ಉಪಯೋಗ ಆಗಲ್ಲ. ಕೂತಿರುತ್ತೆ, ಬೇರೆ ಕಡೆ ಎಲ್ಲೋ ಸಿಂಪರಣೆ ಮಾಡಿದ್ರೆ ಆಗಲ್ಲ. ಈಗ ಬೇರೆ ಹುಳುಗ ತರನೇ ಇದರಲ್ಲಿ ನಾಲ್ಕು ಸ್ಟೇಜಸ್ ಇದೆ, ಹಂತಗಳು ಜೀವನದ ಹಂತಗಳು. ಒಂದು ಮೊಟ್ಟೆ, ಎರಡನೇದು ಮರಿ ಹುಳು, ಮೂರನೇದು ಕೋಶ, ಮತ್ತೆ ಇನ್ನೊಂದು ಬರೋದು ಪ್ರೌಢಕೀಟ. ಈಗ ಫಸ್ಟ್ ನಿಮಗೆ ಪ್ರೌಢಕೀಟ ಬಗ್ಗೆ ಹೇಳೋಣ. ಇದು ಯಾವ ತರ ಇರುತ್ತೆ ಪ್ರೌಢಕೀಟ? ಇದು ಪ್ರೌಢಕೀಟ ನೋಡಕ್ಕೆ ಕಲರ್ಫುಲ್ ಆಗಿ ಇರಲ್ಲ, ಚೆನ್ನಾಗಿ ನಿಮಗೇನು ರೆಡ್ ಕಲರ್ ಆತರ ಏನು ಇರಲ್ಲ, ಆಕರ್ಷಕವಾಗಿರೋದಿಲ್ಲ, ಆಕರ್ಷಕವಾಗಿ ಇರಲ್ಲ. ಇದು ಕಂದು ಬಣ್ಣ ಹೊಂದಿರುತ್ತೆ. ಸೊ ಇದು ಕಂದು ಬಣ್ಣ ಒಂದು ನಿಮಗೆ ಕಾಂಡದ ಮೇಲೆ ಇರುತ್ತೆ, ಕಾಂಡದ ಮೇಲೆ ಕುತ್ಕೊಂಡ್ರು ನಮಗೆ ಗುರ್ತಿಸಕ್ಕಾಗಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಮಾರ್ಚ್ ತಿಂಗಳು ಶುರು ಆದ ತಕ್ಷಣ ಇದು ಹೆಣ್ಣು ಕೀಟ ಏನ್ ಮಾಡುತ್ತೆ, ಆಕ್ಟಿವ್ ಮೇಟಿಂಗ್ ಅಂದ್ರೆ ಸಂಭೋಗ ಆದ ಮೇಲೆ ಅದು ತತ್ತೆ ಇಡಕ್ಕೆ ಶುರು ಮಾಡುತ್ತೆ. ಅಂದ್ರೆ ಹನ್ನಿ ಯಾವ ಸೈಜ್ ಇರುತ್ತೆ ಅಂದ್ರೆ, ಈಗ ಬಟಾಣಿ ಅಂತ ಹೇಳ್ತೀವಲ್ವಾ, ಬಟಾಣಿ ಸೈಜ್ ಇರೋವಾಗನೇ ಅದು ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡುತ್ತೆ. ಅದು ಯಾವ ತರ ಮೊಟ್ಟೆ ಇಡುತ್ತೆ ಅಂದ್ರೆ, ತುಂಬಾ ಅದಕ್ಕೆ ನೀವು ತಿಳ್ಕೊಬೇಕಾಗಿರೋದು, ಈಗ ಮಾವಿನ ಹಣ್ಣು ಇರುತ್ತಲ್ಲ, ಚಿಕ್ಕದು ಬೋಟ್ ತರ ಶೇಪ್ ಮಾಡುತ್ತೆ, ಅದ್ರ ಮೇಲೆ ಅಂದ್ರೆ ಅದು ಎತ್ತುತ್ತೆ ಎತ್ತುತ್ತೆ ಸಿಪ್ಪೆನ ಎತ್ತಿಬಿಟ್ಟು ಅದು ಬೋಟ್ ಇರುತ್ತಲ್ವಾ, ಆತರ ಆಕಾರ ಮಾಡುತ್ತೆ, ದೋಣಿ ಆಕಾರ. ಅದು ಎತ್ತಿದಾಗ ಗಮ್ ಅಂದ್ರೆ ಏನು ಅಂಟು ಬರುತ್ತೆ, ಅಂಟು ಹೊರಗಡೆ ಬರುತ್ತೆ, ಹಾಲ್ ರೀತಿ. ಅದೇನ್ ಮಾಡುತ್ತೆ, ಆ ಬೋಟ್ ಶೇಪ್ ಮಾಡಿರುತ್ತಲ್ಲ ಅಲ್ಲಿ ಮೊಟ್ಟೆ ಇಟ್ಟು ಆ ಅಂಟಿನಿಂದ ಆ ಮೊಟ್ಟೆಗಳನ್ನ ಮುಚ್ಚುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ನಮಗೆ ಅದು ತತ್ತಿಗಳನ್ನು ನಿಮಗೆ ಕಾಣಲ್ಲ, ಕಾಣದೇ ಇಲ್ಲ, ಒಂದೇ ಸೊಪ್ಪೆ ಕೆಳಗಡೆನೆ ದ್ರವದಿ ಅಂಟಿನ ದ್ರವದಿಂದ ಮುಚ್ಚಿರುತ್ತೆ. ಸೊ ಹಂಗಾಗ್ಬಿಟ್ಟು ಏನಾಗುತ್ತೆ, ನಿಮಗೆ ಮೊಟ್ಟೆಗಳನ್ನು ಹೊರಗಡೆಯಿಂದ ನೋಡ್ಲಿಕ್ಕೆ ಕಾಣ ಸಿಗಲ್ಲ. ಸೊ ಮತ್ತೆ ಒಂದೇ ಜಾಗದಲ್ಲಿ ಅದು ಒಂದರಿಂದ 15 ಮೊಟ್ಟೆಗಳನ್ನು ಇಡಬಹುದು ಒಂದೇ ಜಾಗದಲ್ಲಿ. ಒಂದು ಸ್ಥಳದಲ್ಲಿ ಸಿಪ್ಪೆ ಮೇಲ್ಗಡೆ ಎತ್ತಿತ್ತಲ್ವಾ, 15 ಮೊಟ್ಟೆಗಳನ್ನು ಇಡಬಹುದು. ಮತ್ತೆ ಇದು ಎಷ್ಟು ಮೊಟ್ಟೆ ಇಡುತ್ತೆ ಒಂದು ಹೆಣ್ಣು ಮೂತಿ ಹುಳ? ಸೊ ಇದು ಮೂರು ತಿಂಗಳವರೆಗೆ 300 ತತ್ತಿಗಳನ್ನ ಇಡುತ್ತೆ. ಸೊ ಅಂದ್ರೆ 3 ತಿಂಗಳ ತನೂ ಅದು ಈಗ ಮೊಟ್ಟೆ ಇಡ್ತಾನೆ ಇರುತ್ತೆ. ಸೊ ಅಂದ್ರೆ ಅದಕ್ಕೆ ನಿಮಗೆ ಫಸ್ಟ್ ಇದು ನಾವು ಮೊಟ್ಟೆ ಎಲ್ಲಿ ಇಡುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ಸೊ ಇದು ಈ ತರ ಆಗುತ್ತೆ, ಮೊಟ್ಟೆನು ತುಂಬಾ ಚಿಕ್ಕದಿರುತ್ತೆ, ಮತ್ತೆ ಹಾಲು ಬಣ್ಣ ಇರುತ್ತಲ್ವಾ ಆ ಕಲರ್ ಇರುತ್ತೆ. ಬರಿಗಣ್ಣಿಗೆ ಕಾಣಿಸಲ್ಲ ಮತ್ತೆ ಅದು ಅಂಟು ಬಂದಿರುತ್ತಲ್ವಾ, ಸ್ವಲ್ಪ ನಾವು ನೋಡಿದ್ರೆ ಏನೋ ಗೊತ್ತಾಗ್ಬೋದು. ಗಿಡದಿಂದ ಅದನ್ನ ತೆಗೆದ್ಬಿಟ್ಟು ಕೆಳಗಡೆ ಮೈಕ್ರೋಸ್ಕೋಪ್ ಅಂತ ಹೇಳ್ತೀವಲ್ವಾ, ಸೂಕ್ಷ್ಮದರ್ಶನಕದಲ್ಲಿ ಮಾತ್ರ ನಿಮಗೆ ಕಾಣಲಿಕ್ಕೆ ಸಾಧ್ಯ. ಸೊ ನಿಮಗೆ ಬರೀ ಕಣ್ಣಿಗೆ ನಿಮಗೆ ಇದ್ರ ಮೊಟ್ಟೆ ಕಾಣಲ್ಲ. ಸೊ ಇದು ಮುಖ್ಯವಾಗಿ ಮೊಟ್ಟೆಗಳ ಇದು ಹಂತ. ಸೊ ಇದು 4-5 ದಿನ ಆದ್ಮೇಲೆ ಮೊಟ್ಟೆಯಿಂದ ಮರಿ ಹುಳು ಹೊರಗೆ ಬರುತ್ತೆ. ಸೊ ಆ ನಂತರ ಏನ್ ಮಾಡುತ್ತೆ ಮರಿ ಹುಳು? ನಿಜ, ಅದು ಬಹಳ ಮುಖ್ಯ, ಅದು ಮುಖ್ಯ. ಇದು ಪ್ರೌಢಕೀಟ ಒಂಥರ ಮೊಟ್ಟೆ ಇಟ್ಟಾಗೆ ಹಣ್ಣಿನ ಮೇಲೆ ಕೆಲಸ ಮುಗೀತು, ಅದ್ರ ಮುಗೀತು. ಸೊ ಇವಾಗ ಮರಿ ಹುಳು ಏನ್ ಮಾಡುತ್ತಂದ್ರೆ, ಸೊ ಮೊಟ್ಟೆಯಿಂದ ಹೊರಗಡೆ ಬಂದ ತಕ್ಷಣ ಪಲ್ಪ್ ಇರುತ್ತಲ್ವಾ, ತಿರುಳನ್ನು ಏನೋ ತಿನ್ನಲ್ಲ. ಸೊ ಸೀದಾ ಅದು ಓಟೆ ಎಲ್ಲಿ ಇರುತ್ತಲ್ವಾ ಅದ್ರ ಕಡೆ ಹೋಗ್ತಾ ಹೋಗುತ್ತೆ. ಅಂದ್ರೆ ನೀವ್ ಹೇಳಿದ ಪ್ರಕಾರ ಇನ್ನು ಸಣ್ಣ ಗಾತ್ರದಲ್ಲಿ ಓಟೆ ಆಗಿರಲ್ಲ, ಸಾಫ್ಟ್ ಆಗಿರೋದ್ ಮೇಲೆ ಅಂದ್ರೆ ತುಂಬಾ ಮೃದುವಾಗಿರುತ್ತೆ ಅದು ಪಾರ್ಟ್. ಸೊ ಅದೇನ್ ಮಾಡುತ್ತೆ, ಹೊರಗಡೆ ಬಂದ ತಕ್ಷಣ ಮೃದು ಪಾರ್ಟ್ ಓಟೆ ಏನ್ ಇರುತ್ತಲ್ವಾ, ಆಮೇಲೆ ಬಲ್ತ್ ಆದ್ಮೇಲೆ ಅದು ಒಳಗಡೆ ಹೋಗ್ಲಿಕ್ಕೆ ಕಷ್ಟ. ಸೊ ಅದು ಏನ್ ಮಾಡುತ್ತೆ, ಮೃದುವಾಗಿದ್ದಾಗನೇ ಒಂದು ಹೋಲ್ ಮಾಡ್ಕೊಂಡ್ಬಿಟ್ಟು ರಂಧ್ರವನ್ನು ಮಾಡಿ ಒಳಗೆ ಹೋಗುತ್ತೆ. ಸೊ ಒಳಗೆ ಹೋಗಿ ಒಳಗಡೆ ಬೀಜ ಇರುತ್ತಲ್ವಾ ಅದನ್ನ ತಿನ್ಲಿಕ್ಕೆ ಶುರು ಮಾಡುತ್ತೆ. ಸೊ ಇದಾದ್ಮೇಲೆ ಏನಾಗುತ್ತೆ, ಈಗ ಮಾವಿನ ಹಣ್ಣು ಬೆಳ್ಕೋತಾ ದೊಡ್ಡ ಸೈಜ್ ಆಗುತ್ತೆ. ಸೊ ಬೆಳ್ಕೊಂತ ದೊಡ್ಡ ಸೈಜ್ ಆದಾಗ ಅದು ಒಳಗಡೆ ಹೋಗಿರೋ ದಾರಿ ಮುಚ್ಕೊಂಡ್ಬಿರುತ್ತೆ, ಅದಕ್ಕೆ ನಿಮ್ಗೆ ಎಲ್ಲಿ ಕಾಣಿಸಲ್ಲ. ಸೊ ಅಲ್ಲಿ ಅದರಲ್ಲಿ ಹಂತಗಳು ಇರುತ್ತೆ, 1ನೇ ಹಂತ 2ನೇ ಹಂತ. ಈಗ ಸಿಲ್ಕ್ ವರ್ಮ್ ಅಲ್ಲಿ ಅವ್ರ ಜ್ವರ ಅಂತ, 1ನೇ ಜ್ವರ 2ನೇ ಜ್ವರ ಆತರ. ಇದರಲ್ಲಿ 5-7 ಹಂತಗಳು ಮರಿ ಹುಳು ಹಂತದಲ್ಲಿ. ಸೊ 5 ಅಥವಾ 7 ಹಂತಗಳನ್ನ ಪೂರ್ತಿಗೊಳಿಸಿ ಅಲ್ಲೇ ಒಳಗಡೆ ಕೋಶ ವ್ಯವಸ್ಥೆಗೆ ಹೋಗುತ್ತೆ. ಸೊ ಅದಾದ್ಮೇಲೆ ಒಂದು ವಾರ ಕೋಶ ವ್ಯವಸ್ಥೆಯಲ್ಲೇ ಇರುತ್ತೆ. ಸೊ ಇದಾದ್ಮೇಲೆ ಮತ್ತೆ ಹೊರಗೆ ಬರುತ್ತೆ, ಮತ್ತೆ ಒಂದು ರಂಧ್ರವನ್ನು ಮಾಡಿ ಕೊರೆಯುತ್ತೆ ಅವಾಗ. ಅಂದ್ರೆ ತಾಯಿಯ ಅಡಲ್ಟ್ ಅಂದ್ರೆ ಪ್ರೌಢಕೀಟ ಆಗಿರುತ್ತಲ್ವಾ, ಅದಕ್ಕೆ ಬಾಯಿ ತುಂಬಾ ಸ್ಟ್ರಾಂಗ್ ಇರುತ್ತೆ, ಮೂತಿನೂ ಇರುತ್ತಲ್ಲ, ಮೂತಿ ಇರುತ್ತೆ. ಸೊ ರಂಧ್ರವನ್ನ ಕೊರ್ಕೊಂಡ್ ಬಿಟ್ಟು ಮತ್ತೆ ಹೊರಗಡೆ ಬರುತ್ತೆ. ಹೊರಗಡೆ ಬರ್ಬೇಕಾದ್ರೆ ಏನಾಗುತ್ತೆ, ಒಳಗಡೆ ಎಲ್ಲ ಇದು ಬೆಳ್ಕೊಂಡ್ ಬಿಟ್ಟಿರುತ್ತೆ, ಪಲ್ಪ್ ಎಲ್ಲ ಬೆಳ್ಕೊಂಡ್ ಬಿಟ್ಟಿರುತ್ತೆ, ತಿರುಳು ಎಲ್ಲ ಚೆನ್ನಾಗಿ ಬೆಳ್ಕೊಂಡ್ ಬಿಟ್ಟಿರುತ್ತೆ. ಎಲ್ಲ ಕೋಶಾವಸ್ಥೆ ಹೋಗೋದ್ರೊಳಗೆ ಮಾವಿನ ಹಣ್ಣು ಸರಿಯಾಗಿ ಸೈಜಿಗೆ ಬಂದಿರುತ್ತೆ. ಸೊ ಅದು ಓಟೆಯಿಂದ ಕೊರ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಆ ಒಳಗಡೆ ಏನು ಇದು ಇರುತ್ತಲ್ವಾ, ಕಶ್ಮಲಗಳು, ಅದರದ್ದು ಪುಡಿ ಅಂತಂದ್ರೆ ಅದು ತಿಂದ್ಮೇಲೆ ಹೊರಗಡೆ ವೇಸ್ಟ್ ಹಾಕ್ಲೇಬೇಕು. ಅದು ಪೂರ್ತಿ ಅದಕ್ಕೆ ನೀವು ಮಾವಿನ ಹಣ್ಣು ಕಟ್ ಮಾಡಿದಾಗ ಏನಾಗುತ್ತೆ, ನಿಮಗೆಲ್ಲ ಪುಡಿ ಪುಡಿಯಾಗಿ ಕಣಗಳಿರುತ್ತೆ. ಸೊ ಮಾಡಿಬಿಟ್ಟು ಮತ್ತೆ ಸಿಪ್ಪೆ ಮೇಲೆ ತೂತನ್ನು ಮಾಡಿಕೊಂಡು ಹೊರಗಡೆ ಬಂದ್ಬಿಡುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಕ್ವಾಲಿಟಿ, ಗುಣಮಟ್ಟ ಮಾವಿನ ಹಣ್ಣಿಂದು ಗುಣಮಟ್ಟ ಕಡಿಮೆ ಆಗುತ್ತೆ. ಸೊ ನೀವು ಇದೀಗ ಮಾರ್ಕೆಟಿಗೆ ತಗೊಂಡು ಹೋದಾಗ ಏನಾಗ್ಬಿಡುತ್ತೆ, ಸೊ ಆತರ ಇದ್ರೆ ನಿಮ್ ಹೊರಗಡೆಯಿಂದ ಏನು ಗೊತ್ತಾಗಲ್ಲ, ಕೊಯ್ದ್ಮೇಲೆ ಗೊತ್ತಾಗೋದು ಇದ್ರದ್ದು ಇದು ಪರಿಣಾಮ. ಇದ್ರದ್ದು ಮೋತಿ ನಾವು ಈ ತೋತಾಪುರಿ ಅಂತೀವಲ್ಲ, ಅದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಜಾಸ್ತಿ ಇರುತ್ತೆ. ಈಗ ಇನ್ನೊಂದು, ಈಗ ಅರ್ಲಿ ವೆರೈಟಿಗಿಂತ ಲೇಟ್ ವೆರೈಟಿ ಯಾವ ತಡವಾಗಿ ಬರುವ ಏನಿದಾವಲ್ಲ, ಇವು ಜಾಸ್ತಿ ಓಟೆ ಕೊರಕಕ್ಕೆ ಬಲಿಯಾಗುತ್ತೆ. ಅಂತ ತಡವಾಗಿ ಬರುವಂತ ಯಾವ್ಯಾವ ಅಂತೀರಿ? ಅವು ಈಗ ತಡವಾಗಿ ಬರುವಂತಂದ್ರೆ ದಶೇರಿ ಇದೆ ನೋಡಿ, ಲಾಂಗ್ರಾ, ಸಿಂಧು, ಜಹಾಂಗೀರ್, ಬಾಂಬೆ ಗ್ರೀನ್. ಸೊ ಇವೆಲ್ಲ ರೆಜಿಸ್ಟೆಂಟ್ ವೆರೈಟೀಸ್, ಮತ್ತೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಈಗ ಇಲ್ಲಿ ಈಗ ನಮ್ ಕಡೆ ಅಂದ್ರೆ ಜಾಸ್ತಿ ಬೆಳೆಯೋದು ತೋತಾಪುರಿ, ನೀಲಮ್, ಅಲ್ಫಾನ್ಸೋ, ಬಂಗನ್ಪಲ್ಲಿ, ಇವೆಲ್ಲ ಇದಕ್ಕೆ ಓಟೆ ಕೊರಕಕ್ಕೆ ತುತ್ತಾಗ್ತವೆ. ಅಂದ್ರೆ ಇದರಲ್ಲೂ ಕೂಡ ಕೆಲವೊಂದು ಮಾತ್ರ ಅದು ಇಷ್ಟಪಡುತ್ತೆ, ಈ ಬಂಗನ್ಪಲ್ಲಿ, ಆಲ್ಫಾನ್ಸು, ತೋತಾಪುರಿ, ನೀಲಮ್. ತೋತಾಪುರಿನಲ್ಲಿ ಹೆಚ್ಚಾಗಿರೋದು ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಈ ಬಾಂಬೆ ಗ್ರೀನು, ದಶಹರಿ, ಲಾಂಗ್ರಾ, ಸಿಂಧು ಮತ್ತೆ ಜಹಾಂಗೀರ್, ಇವಕ್ಕೆ ಸ್ವಲ್ಪ ನಿರೋಧಕ ಶಕ್ತಿ ಇದೆ. ಈಗ ನಾವು ಈ ಒಂದು ಕೀಟದ ಜೀವನ ಚರಿತ್ರೆ, ಜೀವನ ಚಕ್ರದ ಬಗ್ಗೆ ತಿಳ್ಕೊಂಡ್ವಿ. ಇನ್ನ ಇದನ್ನು ಬಳಸ್ಕೊಂಡು ಹೇಗೆ ನಿರ್ವಹಣೆ ಮಾಡಬೇಕು ಅಂತೀರಿ? ಜೀವನ ಚಕ್ರ ನಿಮಗೆ ಹೇಳಿದೆ, ಜುಲೈಯಿಂದ ಫೆಬ್ರವರಿ ಅದು ಆಕ್ಟಿವ್ ಇರಲ್ಲ. ಸೊ ಅಲ್ಲೇ ಮೇಲೆ ಕಾಂಡದ ಮೇಲೆ ಇರುತ್ತೆ, ಮತ್ತೆ ಅದು ವಿಶ್ರಾಂತಿ ತಗೊಳುತ್ತೆ. ಸೊ ಅದಕ್ಕೆ, ಸೊ ನೆಕ್ಸ್ಟ್ ಅದನ್ನ ಮೊಟ್ಟೆ ಇಡೋದನ್ನ ನಾವು ತಡಿಬೇಕು. ಸೊ ಅದಕ್ಕೆ ಆಫ್ ಸೀಸನ್ ಮ್ಯಾನೇಜ್ಮೆಂಟ್ ಅಂತೀವಿ, ಅಂದ್ರೆ ಮಾವಿನ ಹಣ್ಣು ಇನ್ನು ಬರೋದಕ್ಕಿಂತ ಮುಂಚೆ ನಿರ್ವಹಣಾ ಕ್ರಮನ ನಾವು ಒಂದು ತಗೋಬೇಕು. ಅಂದ್ರೆ ಒಂದು ಕೀಟನಾಶಕವನ್ನು ನಾವು ಸಿಂಪಡಿಸಬೇಕಾಗತ್ತೆ. ಸೊ ಆ ಕೀಟ ಅಂದ್ರೆ ಡೆಲ್ಟಾ ಮೆಥ್ರಿನ್ ಅಂತ ಬರುತ್ತೆ, ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದನ್ನ 0.0028% ಅಂದ್ರೆ ಅದು 0.5 ml ಆಗುತ್ತೆ, 0.5 ಅರ್ಧ ಎಂ ಎಲ್ ಒಂದ್ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಕಾಂಡ ಇರುತ್ತಲ್ಲ, ಕಾಂಡದ ಮೇಲೆ ಮತ್ತೆ ರಂಬೆಗಳಿಗೆ ನೀವು ಅದನ್ನ ಸಿಂಪರಣೆ ಮಾಡಬೇಕು. ಸೊ ಹಂಗೇನಾದ್ರೂ ಅಲ್ಲಿ ನಿಮಗೆ ಅಡಲ್ಟ್ ಅದ್ರದ ಮೂತಿ ಹುಳದ್ದು ಕಂಡು ಬಂತಂದ್ರೆ ಅಲ್ಲೇ ನೀವು ಸಾಯಿಸಬೇಕಾಗತ್ತೆ. ಸೊ ಇದು ಒಂದು ಆಫ್ ಸೀಸನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇದು ನಿಮಗೆ ಕೊಯ್ಲಾದ್ಮೇಲೆ ಮಾಡುವಂತ ಒಂದು ಕ್ರಮ ಇದು. ಇದು ಅಂದ್ರೆ ಮಾವಿನ ಹಣ್ಣು ಇನ್ನು ಬರೋಕ್ಕಿಂತ ಮುಂಚೆನೆ ನೀವು ಜುಲೈ ಫೆಬ್ರವರಿ, ಈಗ ಸಾಧಾರಣವಾಗಿ ಜೂನು ಜುಲೈ ವರೆಗೂ ಈ ಕೊಯ್ಲಿನ ಒಂದು ಹಂಗಾಮು ಇದ್ದೇ ಇರುತ್ತೆ, ಅದಾದ್ಮೇಲೆ ಮಾಡುವಂತ ಕ್ರಮ. ಯಾಕಂದ್ರೆ ಹಾರ್ವೆಸ್ಟ್ ಅದನ್ನ ಮಾವಿನ ಹಣ್ಣನ್ನ ಮೇನ್ ಇದರಿಂದ ತೆಗೆದ್ಬಿಟ್ಟು ನೆಕ್ಸ್ಟ್ ಹಾರ್ವೆಸ್ಟ್ ಮಾಡಿದ ಅದು ಮತ್ತೆ ಇಲ್ಲೇ ಇರುತ್ತೆ ಅದು. ಸೊ ಅದನ್ನ ನಾವು ಫಸ್ಟ್ ಅದು ನಿಯಂತ್ರಣ ಮಾಡಬೇಕು. ನಿಯಂತ್ರಣ ಮಾಡೋದು ತುಂಬಾ ಅಂದ್ರೆ ಡೆಲ್ಟಾ ಮೆಥ್ರಿನ್ ಅಂತ, ಇದು 0.5 ml 1 liter ನೀರಲ್ಲಿ ಹಾಕಿ ಸಿಂಪರಣೆ ಮಾಡಿದ್ರೆ. ಸೊ ಅಲ್ಲಿ 10 liter ನೀರಿಗೆ 5 ml, 5 ml 1 liter ನೀರಿಗೆ ಅರ್ಧ ml ನಾವು ಹಾಕೊಂಡು ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ಸರಿ, ಇದು ಒಂದು ಕ್ರಮ. ಇದು ಅಂದ್ರೆ ಆಫ್ ಸೀಸನ್ ಮ್ಯಾನೇಜ್ಮೆಂಟ್. ಇನ್ ನೆಕ್ಸ್ಟ್ ಏನ್ ಮಾಡಬಹುದು, ಈಗ ಏನಾಗ್ಬಿಡುತ್ತೆ, ಇದು ಮೂತಿ ಹುಳು ಮಾವಿನ ಹಣ್ಣಿನೊಳಗೆ ಇರುತ್ತಲ್ವಾ, ಸೊ ಅದೇನಾಗ್ಬಿಡುತ್ತೆ ಸ್ಟ್ರಾಂಗ್, ಅದೇನು ಗಟ್ಟಿಯಾಗಿರುತ್ತೆ. ಬಟ್ ಮೂತಿ ಹುಳ ಇದ್ದಾಗ ಏನಾಗುತ್ತೆ, ಗಟ್ಟಿ ಇರಲ್ಲ, ಅದು ಮೃದು ಆಗ್ಬಿಟ್ಟು ಕೆಳಗಡೆ ಬೀರುತ್ತೆ ಹಣ್ಣುಗಳು. ಸೊ ಮಾವಿನ ಹಣ್ಣು ಕೆಳಗಡೆ ನೆಲದ ಮೇಲೆ ಬೀಳುತ್ತೆ. ಅಂದ್ರೆ ವಿಶೇಷವಾಗಿ ಈಗ ಸಣ್ಣ ಹಣ್ಣುಗಳಲ್ಲಿ ಅದು ಬಾಧೆ ಇದ್ದಾಗ ಅಷ್ಟೊಂದು ತಿರುಳು ಕೂಡ ಇರೋದಿಲ್ಲ, ಶಕ್ತಿಯನ್ನ ಕಳ್ಕೊಂಡ್ ಬಿಡುತ್ತೆ. ಸೊ ನೆಲದ ಮೇಲೆ ಬಿಡುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಕೆಳಗಡೆ ಏನೇನು ಮಾವಿನ ಹಣ್ಣುಗಳು ಬಿದ್ದಿರ್ತಾವಲ್ವಾ, ಸೊ ಅವನ್ನೆಲ್ಲ ಸಂಗ್ರಹಿಸಿ ಅವನ್ನ ಹಾಳು ಮಾಡ್ಬಿಡ್ಬೇಕು. ಸೊ ಹತ್ರನೇ ಅಲ್ಲ, ಸ್ವಲ್ಪ ದೂರ ಹೋಗಿ, ಸೊ ಎಲ್ಲಾದ್ರೂ ನಾವು ಒಂದು ತಗ್ಗದ ತೆಗೆದ್ಬಿಟ್ಟು ಅವು ಮ್ಯಾಂಗೋ ಮಾವಿನ ಹಣ್ಣು ಏನಿರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ನಾವು ಅಲ್ಲಿ ಅದನ್ನ ನಾವು ನಾಶ ಮಾಡ್ಬೇಕು. ಅದು ಒಂದು ಹೋಳು ಬಿಟ್ಟು ಗೊಬ್ಬರನು ಮಾಡ್ಕೋಬಹುದು, ಅದನ್ನ ಉಳ್ಕೊಂಡು ಅದು ಒಂದು ಇಂಪಾರ್ಟೆಂಟ್. ನಾವು ಅದನ್ನ ನಿಯಂತ್ರಣ ಮಾಡಕ್ಕೆ ಇದು ಒಂದು ಇಂಪಾರ್ಟೆಂಟ್. ಒಂದ್ ವೇಳೆ ನಾವು ಸ್ವಲ್ಪ ಮೇಲ್ಗಡೆ ಹೂತ್ ಬಿಟ್ರೆ ಮತ್ತೆ ಅದು ಕೋಶಾವಸ್ಥೆಗೆ ಅನುಕೂಲ ಮಾಡ್ಕೊಟ್ಟಂಗೆ ಆಗುತ್ತೆ, ಮತ್ತೆ ಹೊರಗಡೆ ಬರುತ್ತೆ. ಹಾಗಾಗಿ ಆಳವಾಗಿ ಉಳ್ಬೇಕು. ಮತ್ತೆ ಅದಾದ್ಮೇಲೆ ಇದು ಕೆಳಗಡೆ ಅಕ್ಟೋಬರ್ ಮತ್ತೆ ನವೆಂಬರ್ ಅಲ್ಲಿ ನೆಲ ಮೇಲೆ ಇರುತ್ತಲ್ವಾ, ಸ್ವಲ್ಪ ಸಾಯಿಲ್ ನೆಲ್ಲಿ ಮಣ್ಣೆಲ್ಲ ನಾವು ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕು, ಸ್ವಲ್ಪ ಬೇಸಾಯ ಮಾಡಬೇಕು. ಬೇಸಾಯ ಮಾಡಬೇಕು. ಮತ್ತೆ ಇದೇ ಸೇಮ್ ಡೆಲ್ಟಾ ಮೆಥ್ರಿನ್ ನಾವು ಒಂದು ಸ್ಪ್ರೇ ಕೊಟ್ರು ಅಂದ್ರೆ ಮಣ್ಣಿಗೂ ಕೂಡ ಸಿಂಪಡಣೆ ಮಾಡ್ಕೋಬಹುದು. ಜಾಸ್ತಿ ಇದಾಯ್ತಂದ್ರೆ ಬೈ ಚಾನ್ಸ್ ಅಲ್ಲಿ ಏನಾದ್ರೂ ನಿಮಗೆ ಮೂತಿ ಹುಳು ಇದ್ರು ಕೋಶಗಳು ಇದ್ರು ಅದು ನಾಶ ಆಗುತ್ತೆ. ಈಗಿನ ಬಂದ ಮೇಲೆ ಏನ್ ಮಾಡ್ಬೇಕು, ನಿಜ ಅದು ಬಹಳ ಮುಖ್ಯವಾಗುತ್ತೆ. ಬಟ್ ಬಂದ ಮೇಲೆ ನಾವು ಪದೇ ಪದೇನು ಅದಕ್ಕೆ ಸಿಂಪರಣೆ ಮಾಡಕ್ ಆಗಲ್ಲ, ಯಾಕಂದ್ರೆ ಮಾವಿನ ಹಣ್ಣನ್ನ ನಾವು ಏನು ಮಾಡ್ಲಾರ್ದೇನೆ ಹಾಗೆ ತಿನ್ನೋ ಹಣ್ಣದು. ಈಗ ಯಾರಾದ್ರೂ ನಾವು ಹೊಲಗಡೆ ಹೋದ್ರೆ ಹಂಗೆ ಗಿಡದ ಮೇಲಿಂದ ತಗೊಂಡ್ಬಿಟ್ಟು ತಿನ್ನೋದು ಜಾಸ್ತಿ. ಸೊ ಅದಕ್ಕೆ ಸಿಂಪರಣೆ ಆದಷ್ಟು ನಾವು ಕಡಿಮೆ ಮಾಡಬೇಕು. ಸೊ ಇಲ್ಲಿ ಆರು ವಾರಗಳ ಬೈಕ್ ಈ ಹಣ್ಣು ಬಿಟ್ಟ ಮೇಲೆ ಫ್ಲವರ್ ಆಗುತ್ತೆ. ನವೆಂಬರ್ ಡಿಸೆಂಬರ್ ಅಲ್ಲಿ ನಿಮಗೆ ಹೂ ಬಿಡುತ್ತೆ. ಹೂ ಬಿಡ್ಲಿಕ್ಕೆ ಶುರು ಆದ್ಮೇಲೆ ಆರು ವಾರಗಳ ನಂತರ ನಾವು ಒಂದು ಸಿಂಪರಣೆ ಮಾಡಬೇಕು. ಸೊ ಅದು ಸಿಂಪರಣೆ ಅಂತೀರಿ, ಅದು ಡಯಾಜಿನೋನ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ, ಕೀಟನಾಶಕ. ಅದನ್ನ 0.04% ಅಂದ್ರೆ 1 ml ನಿಂದ 1.5 ಅಂದ್ರೆ 1.5 ml ಅನ್ನು 1 liter ನೀರಲ್ಲಿ ಹಾಕಿ ಸಿಂಪರಣೆ ಮಾಡಬೇಕು. 1 ml ಇಂದ 1.5 ml ಪ್ರತಿ ಲೀಟರ್ ನೀರಿಗೆ ಡಯಾಜಿನಾನ್ ಇಲ್ಲಾಂದ್ರೆ ಕಾರ್ಬರಿಲ್ಲ, ಕಾರ್ಬರಿಲ್ಲಿನು ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಸೊ ಅದನ್ನ 0.1%, ಸೊ ಅದು ಪೌಡರ್ ಅಲ್ಲಿ ಇರುತ್ತೆ. ಸೊ ಅದನ್ನ 4 gram ಅನ್ನ 1 liter ನೀರಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ಇದು ಹೂ ಬಿಟ್ಟು 6 ವಾರಗಳ ನಂತರ ಮಾಡಬೇಕು ಸಿಂಪರಣೆ. ಇದು ಜಾಸ್ತಿ ಅದೇ ಸಿಂಪರಣೆ ಮಾಡಕ್ಕಾಗಲ್ಲ, ಇವಿಷ್ಟೇ ಕೆಮಿಕಲ್ ಗಳನ್ನ ನಾವು ಯೂಸ್ ಮಾಡಬಹುದು. ಸೊ ಒಂದು ಸ್ಪ್ರೇ ಆಫ್ ಸೀಸನ್ ಅಲ್ಲಿ, ಇನ್ನೊಂದು ಸ್ಪ್ರೇ ಹೂ ಬಿಟ್ಟು 6 ವಾರಗಳ ಮೇಲೆ ನೀವು ಸಿಂಪರಣೆ ಮಾಡಬೇಕು. ಸೊ ಇವೆರಡರಿಂದ ನೀವು ಅದನ್ನ ಸಿಂಪರಣೆ ನಿಯಂತ್ರಣವನ್ನ ಮಾಡಬಹುದು. ಈ ಒಂದು ಕ್ರಮಗಳನ್ನ ನಾವು ವಿಶೇಷವಾಗಿ ಅನುಸರಿಸಬೇಕಾಗುತ್ತೆ ಈ ಒಂದು ಮೂತಿ ಹುಳುವಿನ ನಿರ್ವಹಣೆಗಾಗಿ. ಇನ್ನೊಂದು ಮುಖ್ಯವಾದ ಒಂದು ಮಾವಿನ ಕೀಟ ಅಂತ ಅಂದ್ರೆ ಹಣ್ಣಿನ ನೊಣ. ಈ ಮುಖ್ಯವಾಗಿ ನಾವು ಈ ಹಣ್ಣಿನ ನೊಣದ ನಿರ್ವಹಣೆಗೆ ಅದರ ಒಂದು ಜೀವನ ಚಕ್ರದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಈ ಹಣ್ಣಿನ ನೊಣದ ಜೀವನ ಚಕ್ರ ಮತ್ತೆ ಹಾನಿಯ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಎಲ್ಲಾ ರೈತರಿಗೂ ಇದು ಹಣ್ಣಿನ ಗೊತ್ತನೇ ಇರುತ್ತೆ ಇದು. ಸೊ ಅವ್ರಿಗೆ ವೈಜ್ಞಾನಿಕ ಹೆಸರು ಅದಕ್ಕಿಂತ ಹೆಚ್ಚಾಗಿ ಅದ ಯಾತರ ಜೀವನ ಚಕ್ರ ಯಾತರ ಇದೆ, ಅದರಿಂದ ಯಾತರ ಅವರಿಗೆ ಹಾನಿಯನ್ನ ಮಾಡುತ್ತೆ ಅಂತ. ಸೊ ಈಗ ಜಸ್ಟ್ ನೀವು ಹಣ್ಣಿನ ನೊಣನ ನೋಡಿದ್ರೆ ಎಷ್ಟು ನಮಗೆ ಈಲ್ಡ್ ಲಾಸ್ ಆಗುತ್ತೆ, ಮಾವಿನಿಂದ ಎಷ್ಟು ಇಳುವರಿ ನಮಗೆ ಕಡಿಮೆ ಆಗುತ್ತೆ ಅಂದ್ರೆ 30-80% ಅಷ್ಟು ನಮಗೆ ಇಳುವರಿ ಕಡಿಮೆ ಆಗುತ್ತೆ. ಸೊ ಇದನ್ನು ಈಗ ಓಟೆ ಕೊರಕ ತರನು ಲೇಟ್ ಆಗೇನೆ ಬರುವುದು ತಡವಾಗಿ. ಸೊ ಅದು ಇದ್ರದ್ದು ಜೀವನ ಚಕ್ರ ಯಾತರ ಅಂದ್ರೆ, ಸೊ ಈಗ ನಿಮಗೆ ಓಟೆ ಕೊರಕ ನಿಮಗೆ ಜುಲೈಯಿಂದ ಫೆಬ್ರವರಿ ಇರಲ್ಲ ಅಂತ ಹೇಳಿದೆ. ಬಟ್ ಇದ್ರಲ್ಲಿ ಏನಾಗ್ಬಿಡುತ್ತೆ, ಇಡೀ ವರ್ಷ ಇದು ಇದರ ಚಟುವಟಿಕೆನ ನಾವು ನೋಡ್ಕೋಬಹುದು. ಯಾಕಂದ್ರೆ ಇದು ಮಾವಿನ ಹಣ್ಣಿನ ಮೇಲೆ ಅಷ್ಟೇ ತಿನ್ನಲ್ಲ, ಬೇರೆ ಈಗ ಸೀಬೆಕಾಯಿ ಇದೆ, ಸೀಬೆಕಾಯಿ ಮೇಲೇನು ತಿನ್ನುತ್ತೆ. ಸೊ ಅದಕ್ಕೆ ನಾವು ಇದು ವರ್ಷ ಪೂರ್ತಿ ನಿಮಗೆ ಚಟುವಟಿಕೆಯನ್ನ ಕಾಣಬಹುದು. ವರ್ಷ ಪೂರ್ತಿ ಇದಕ್ಕೆ ಆಶ್ರಯ ಗಿಡಗಳು ಸಿಗುತ್ತೆ. ಸೊ ಅದಕ್ಕಾಗಿ ಇದನ್ನ ನಿಯಂತ್ರಣ ಮಾಡೋದಂದ್ರೆ ಸ್ವಲ್ಪ ಕಷ್ಟ. ಜೀವನ ಚಕ್ರ ಯಾವ ರೀತಿ ಅಂತಂದ್ರೆ, ಇದನ್ನು ಮಾರ್ಚ್ ತಿಂಗಳು ಆದ್ಮೇಲೆ ಆಕ್ಟಿವಿಟಿ ಶುರು ಆಗುತ್ತೆ, ಪ್ರಾರಂಭ ಆಗುತ್ತೆ. ಅಂದ್ರೆ ಅವಾಗ ಫ್ರೂಟ್ ಬಿಡ್ಲಿಕ್ಕೆ ಅಂದ್ರೆ ಹಣ್ಣು ಬಿಡೋದು ಅವಾಗಿಂದನೇ ಶುರು ಆಗುತ್ತೆ, ಅವಾಗೆ ಶುರು ಆಗುತ್ತೆ. ಸೊ ಇದು ಏನ್ ಮಾಡುತ್ತೆ, ಸೊ ತಾಯಿ ಅಂದ್ರೆ ಈಗ ಇದರಲ್ಲಿ 4 ಜೀವನ ಚಕ್ರದಲ್ಲಿ 4 ಹಂತಗಳು ಇದೆ. ಇದರಲ್ಲಿ ಸೇಮ್ ಮೊಟ್ಟೆ, ಮರಿ ಹುಳು, ಮತ್ತೆ ಕೋಶ, ಮತ್ತೆ ಇನ್ನೊಂದು ಪ್ರೌಢ ಕೀಟ ಅಂತ 4 ಹಂತಗಳು ಇದೆ. ಸೊ ಇಲ್ಲಿ ಮತ್ತೆ ನೀವು ಇದನ್ನ ನೋಡ್ಬೇಕಂದ್ರೆ ಫಸ್ಟ್ ನಾವು ಪ್ರೌಢ ಕೀಟನ ತಗೊಂಡೋಣ, ಅದರಲ್ಲಿನೂ ಹೆಣ್ಣು ಪ್ರೌಢ ಕೀಟ. ಯಾಕಂದ್ರೆ ಗಂಡು ಅದರದ್ದು ಕೆಲಸ ಏನು ಇರಲ್ಲ, ಹೆಣ್ಣು ಕೀಟನ ಜೊತೆ ಸಂಭೋಗ ಆದ್ಮೇಲೆ ಅದು ಸತ್ತೋಗ್ಬಿಡುತ್ತೆ. ಸೊ ಜಾಸ್ತಿ ದಿನ ಇರೋದು ಹೆಣ್ಣು ಕೀಟ. ಸೊ ಇದು ಹೆಣ್ಣು ಕೀಟ ಏನ್ ಮಾಡುತ್ತೆ, ಮತ್ತೆ ಇದು ಮಾವಿನ ಹಣ್ಣು ಮಾರ್ಬಲ್ ಸೈಜ್ ಅಂತೀವಲ್ವಾ, ಗೋಲಿ ಗಾತ್ರ, ಆ ಸೈಜ್ ಇದ್ದಾಗನೆ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡುತ್ತೆ. ಇದನ್ನ ನಾವು ಹೆಣ್ಣು ಮತ್ತು ಗಂಡು ಕೀಟವನ್ನು ಪ್ರೌಢ ಕೀಟವನ್ನು ನಾವು ಎರಡನ್ನ ನಾವು ಕಣ್ಣಿಂದನೇ ನಾವು ಬೇರೆ ಬೇರೆನ ವಿಂಗಡಿಸಬಹುದು. ಯಾತರ ಅಂತಂದ್ರೆ ಗಂಡಿ ಕೀಟಿಗೆ ಹೊಟ್ಟೆ ತುದಿಗೆ ನೋಡಿದ್ರೆ ಏನು ಸೂಜಿ ತರ ಏನು ಇರಲ್ಲ, ಈ ಹೆಣ್ಣು ಕೀಟ ನೋಡಿದ್ರೆ ಅದಕ್ಕೆ ಸೂಜಿ ತರ ಇರುತ್ತೆ. ಅದಕ್ಕೆ ನಾವ್ ಏನಂತೀವಿ, ಓಯಿಪೋಸ್ಟರ್ ಅಂತೀವಿ. ಅಂದ್ರೆ ಮೊಟ್ಟೆ ಇಡೋದಕ್ಕೆ ಅನುಕೂಲ ಮಾಡಕ್ಕೆ ಭಾಗ ಅದು. ಇದೇ ಏನ್ ಮಾಡುತ್ತೆ, ಪ್ರೌಢ ಕೀಟ, ಹೆಣ್ಣು ಪ್ರೌಢ ಕೀಟ, ಅದು ಸೂಜಿ ಅಂತದ್ ಇರುತ್ತಲ್ವಾ, ಮಾವಿನ ಹಣ್ಣು ಸಿಪ್ಪೆ ಸಿಪ್ಪೆ ಹಿಂಗೆ ತೆಗೆದ್ರೆ ನಿಮಗೆ ಅದ್ರ ಮೊಟ್ಟೆಗಳು ಕಾಣುತ್ತೆ. ಜಸ್ಟ್ ಆ ಸೂಜಿಯಿಂದ ಆ ಮಾವಿನ ಮೇಲಿಂದ ಸಪ್ಪೆ ಇರುತ್ತಲ್ಲ ಅದ್ರ ಕೆಳಗಡೆ ಮೊಟ್ಟೆಯನ್ನ ಇಡುತ್ತೆ, ಒಂದರಿಂದ ಎರಡು ಚುಚ್ಚಿ ಇಡುತ್ತೆ, ಚುಚ್ಚಿ ಇಡುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಹತ್ತಿರದಿಂದ ನೋಡಿದಾಗ ಆ ಸೂಜಿದ ಏನು ಇರುತ್ತಲ್ವಾ ಅಲ್ಲಿಂದ ನಿಮಗೆ ಒಂದ್ ಸ್ವಲ್ಪ ಕಮ್ ಬಂದಿರುತ್ತೆ, ಅಂಟು ಹೊರಗಡೆ ಬಂದಿರುತ್ತೆ. ಸೊ ಅದರಿಂದ ನಾವು ಬಟ್ ಇದನ್ನು ಮೊಟ್ಟೆಗಳನ್ನು ನಿಮಗೆ ಬರಿ ಕಣ್ಣಿಗೆ ಕಾಣಲ್ಲ. ಸೊ ಅದನ್ನು ನೀವು ನೋಡ್ಬೇಕಂದ್ರೆ ಸೂಕ್ಷ್ಮ ದರ್ಶಕದೊಳಗನೆ ನಾವು ನೋಡ್ಕೋಬೇಕು. ಸೊ ಇದಾದ್ಮೇಲೆ ಏನಾಗುತ್ತೆ, ಮೊಟ್ಟೆ ಇಟ್ಟ ಮೇಲೆ ಸೊ ಇದೇ ತರ ಅದು 200 ಮೊಟ್ಟೆಗಳನ್ನ ಇಡುತ್ತೆ. ಒಂದು ಹೆಣ್ಣು ಕೀಟ 200 ಮೊಟ್ಟೆಗಳನ್ನ ಇಡುತ್ತೆ. ಸೊ ಇದು ಮೊಟ್ಟೆ ಮತ್ತೆ 3-4 ದಿನದೊಳಗನೆ ಮತ್ತೆ ಮರಿ ಹುಳು ಹೊರಗಡೆ ಬರುತ್ತೆ. ಸೊ ಇದರಲ್ಲಿ ಏನ್ ಮಾಡುತ್ತೆ, ಮರಿ ಹುಳು ಹಣ್ಣಿಂದು ಇದು ಇರುತ್ತಲ್ವಾ, ಒಂದು ತಿರುಳು, ತಿರುಳು ಇರುತ್ತಲ್ಲ, ತಿರುಳೆಲ್ಲನೆ ತಿನ್ನುತ್ತೆ. ಬೀಜ ಅಂದ್ರೆ ಓಟೆ ಒಳಗಡೆ ಹೋಗ್ಬಿಟ್ಟು ಬೀಜ ತಿನ್ನುತ್ತೆ. ಸೊ ಎರಡಕ್ಕೂ ಇದೇ ಡಿಫ್ರೆನ್ಸ್ ಅಂದ್ರೆ ಅವು ಇನ್ನೊಂದು ನೋಡಿ ನೀವು, ಕೀಟಗಳು ಹೆಂಗಂತಂದ್ರೆ ಒಂದೇ ಟೈಮ್ ಮಾವಿನ ಹಣ್ಣನ್ನ ದಾಳಿ ಮಾಡ್ತಾವ, ಬಟ್ ಅವು ಏನ್ ಮಾಡ್ತಾವ, ಬೇರೆ ಬೇರೆ ಭಾಗಗಳನ್ನ ಇಷ್ಟಪಡ್ತಾವ. ಅಂದ್ರೆ ಇದು ಏನಂತೀವಿ, ಡಾರ್ವಿನ್ ಅಲ್ಲಿ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಇರುತ್ತಲ್ವಾ. ಸೊ ಹಂಗಾದ್ರೆ ಅವು ಕೀಟಗಳು ಬದುಕೊಳ್ಳಿಕ್ಕೆ ಸಾಧ್ಯ, ಕೀಟಗಳ ಒಂದು ನಿರ್ದಿಷ್ಟತೆ ಅಂತ ಹೇಳಬಹುದು. ಅದರ ನಿರ್ದಿಷ್ಟ ಅದಕ್ಕೆ ಇಲ್ಲಿ ನೋಡಿ, ಇದು ತಿರುಳು ಮೇಲೆ ತಿನ್ನುತ್ತೆ. ಇದು ಇದು ಮರಿ ಹುಳು ತಿನ್ನಕ್ ಶುರು ಮಾಡಿದ ತಕ್ಷಣ ಏನಾಗುತ್ತೆ, ಮಾವಿನ ಹಣ್ಣಿನ ಆ ಭಾಗ ಕೊಳಲಿಕ್ ಶುರು ಮಾಡುತ್ತೆ. ಸೊ ಅದೇನಾಗ್ಬಿಡುತ್ತೆ, ಫುಲ್ ಮಾವಿನ ಹಣ್ಣು ಸಾವ್ ಕೊಳತಂಗ ಆಗ್ಬಿಟ್ಟು ಗಿಡದ ಮೇಲೆ ನಿಂತ್ಕೊಳಕ್ ಆಗಲ್ಲ ಅದಕ್ಕೆ. ಸೊ ಇದನ್ನು ಕೆಳಗಡೆ ಬೀಳುತ್ತೆ. ಸೊ ಇದು ಒಂದು 20 ದಿನದಲ್ಲಿ ಮರಿ ಹುಳು ಮತ್ತೆ ಕೋಶ ಆಗುತ್ತೆ. ಕೋಶ ಆಗುತ್ತೆ, ಕೋಶ ವ್ಯವಸ್ಥೆಯಲ್ಲಿ ಹೊಂದುತ್ತೆ. ಅದು ವ್ಯವಸ್ಥೆ ಹಣ್ಣಲ್ಲಿ ಹೋಗಲ್ಲ, ಇದು ಮಣ್ಣಲ್ಲಿ ಆಗುತ್ತೆ, ಮಣ್ಣಲ್ಲಿ ಹೋಗುತ್ತೆ. ಬೀಳಬೇಕು ಕೆಳಗಡೆ. ಅದು ಮಾವಿನ ಹಣ್ಣು ಮರದ ಮೇಲೆ ಇದ್ರು ಅದ ಇನ್ನೊಂದು ಏನಂದ್ರೆ ಲಾಸ್ಟ್ ಇನ್ಸ್ಟಾರ್ ಅಂತೀವಲ್ವಾ, ಕನೆ ಹಂತ ಇರುತ್ತಲ್ಲ. ಸೊ ಅದು ತುಂಬಾ ದೂರ ಜಿಗಿಯುತ್ತೆ ಅದು. ನೀವು ಬೇಕಿದ್ರೆ ಅದು ಮರಿ ಹುಳು. ಸೊ ನಾವು ಬೇಕಿದ್ರೆ ಮಾವಿನ ಹಣ್ಣನ್ನ ತಗೊಂಡು ಕಟ್ ಮಾಡಿದ್ರೆ ಅದರಲ್ಲಿ ಮರಿ ಹುಳು ಇರುತ್ತೆ. ಇನ್ನೇನ್ ಲಾಸ್ಟ್ ಕೊನೆ ಹಂತ ಇದ್ದಾಗೆ ಅದು ತುಂಬಾ ಜಾಸ್ತಿ ಡಿಸ್ಟೆನ್ಸ್ ನೆಗೆಯುತ್ತೆ ಅದು. ಸೊ ಅದೊಂದು ಇಂಪಾರ್ಟೆಂಟ್ ಅದರದ್ದು ಕ್ಯಾರೆಕ್ಟರ್. ಸೊ ಅದೇನ್ ಮಾಡುತ್ತೆ, ಹಣ್ಣಿನಿಂದ ಹೊರಗಡೆ ಬಂದು ಕೋಶಾವಸ್ಥೆಗೆ ಮಣ್ಣಿನಲ್ಲಿ ಹೋಗುತ್ತೆ. ಸೊ ಇದೇ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಮರಿ ಹಂತ ಎಷ್ಟು ದಿನ ಇರುತ್ತೆ ಅದು? 20 ದಿನ. 20-25 ದಿನ ಸಾಕಷ್ಟು ನಷ್ಟ ಉಂಟು ಮಾಡುತ್ತೆ. ಸೊ ಹಂಗಾಗ್ಬಿಟ್ಟು ನಾವು ಮೊಟ್ಟೆ ಹಂತದಲ್ಲಿ ಎಷ್ಟು ದಿನ ಇರುತ್ತೆ? ಮೊಟ್ಟೆ ಹಂತ 3-4 ದಿನ. ಆಮೇಲೆ ಅದು ಕೋಶಾವಸ್ಥೆಯನ್ನು ಮಣ್ಣಲ್ಲಿ ಹೊಂದುತ್ತೆ. ಅಲ್ಲಿ ಎಷ್ಟು ದಿನ ಇರಬಹುದು? ಒಂದು ವಾರ. ಮತ್ತೆ ನೊಣ ಆಗಿ ಹೊರಗೆ ಬರುತ್ತೆ, ಹಣ್ಣಿನ ನೊಣ ಆಗುತ್ತೆ. ಸೊ ಆತರ ಇದು 1 ವರ್ಷಕ್ಕೆ 10-12 ಸಂತತಿಗಳನ್ನ ಪೂರ್ತಿಗೊಳಿಸುತ್ತೆ. ನಿಮ್ಗೆ ಓಟೆ ಕೊರಕಾದ್ರೆ ಒಂದೇ ಸಂತತಿ, ಬಟ್ ಇದು 10-12 ಸಂತತಿಯನ್ನ ವರ್ಷವಿಡೀ ಚಟುವಟಿಕೆ ಸೊ ಯಾತರ ಇದು ಮಾವಿನ ಹಣ್ಣಿನ ಮೇಲೆ ದಾಳಿ ಮಾಡುತ್ತೆ. ಮತ್ತೆ ಪರ್ಯಾಯ ಬೆಳೆಗಳು ಕೂಡ ಇರೋದ್ರಿಂದ ಸೀಬೆ ಅಂತ ಒಂದು ಬೆಳೆಗಳು ಇರೋದ್ರಿಂದ. ಸೊ ಈ ತರ ಇದು ಹಾನಿ ಮಾಡುತ್ತೆ. ಅಂದ್ರೆ ಈ ಒಂದು ಹಣ್ಣಿನ ನೋಡಕ್ಕೂ ಕೂಡ ಒಂದು ನಿರೋಧಕ ತಳಿಗಳೇನಾದ್ರೂ ಇದಾವೆ? ಇದಕ್ಕೆ ನಾವು ಲಾಂಗ್ರ ಅಂತ ಬರುತ್ತಲ್ವಾ, ಅದು ನಿರೋಧಕ ಶಕ್ತಿ ಹೊಂದಿರುತ್ತೆ. ಸೊ ಈಗ ಇನ್ನೊಂದು ಅಂತಂದ್ರೆ ಪಲ್ಪ್ ಮೇಲೆ ಸ್ಕಿನ್ ಇರುತ್ತಲ್ವಾ, ಅದು ಸ್ವಲ್ಪ ಸಿಪ್ಪೆ ದಪ್ಪ ಇದ್ರೆ ಏನಾಗ್ಬಿಡುತ್ತೆ, ಅದಕ್ಕೆ ಹೆಣ್ಣು ನೊಣಕ್ಕೆ ಚುಚ್ಚಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈ ಬ್ರೀಡ್ ಮಾಡೋರು ಈಗ ರೆಸಿಸ್ಟೆಂಟ್ ವೆರೈಟಿ ಸಸೆಪ್ಟಿವ್ ನಿಯಂತ್ರಣ ತಳಿಗಳು ಅಂತೀವಲ್ವಾ, ಸೊ ಇದನ್ನು ಒಂದು ಅವರು ಗಮನದಲ್ಲಿ ಇಟ್ಕೋತಾರೆ. ಆತರ ಬೇರೆ ಇದ್ರ ಜೊತೆ ಈ ಸಿಪ್ಪೆದು ಒಂದು ಅಂಶವನ್ನ ಪರಿಗಣಿಸ್ತಾರೆ. ಮತ್ತೆ ಈಗ ಇದ್ರಲ್ಲಿ ದಶೇರಿ ಮತ್ತೆ ಬಾಂಬೆ ಗ್ರೀನ್ ನೋಡಿದ್ರೆ ಮಧ್ಯ ಬರುತ್ತೆ, ಅಷ್ಟೊಂದು ತುತ್ತಾಗಲ್ಲ. ಈಗ ಮತ್ತೆ ತೋತಾಪುರಿ, ಅಲ್ಫಾನ್ಸೋ, ಮಲ್ಗೋವಾ, ಸೊ ಇವು ಬಗನ್ಪಲ್ಲಿ ಇವನ್ನೆಲ್ಲ ನೋಡಿದ್ರೆ ಮತ್ತೆ ಇವು ತುತ್ತಾಗುತ್ತೆ. ತುಂಬಾ ತುತ್ತಾಗುವ ಜಾತಿಗಳು. ಅಂದ್ರೆ ನಮ್ಮ ಮನುಷ್ಯರು ಯಾವ ರೀತಿ ಈ ಆಲ್ಫಾನ್ಸ್ ಅನ್ನು ಹೆಚ್ಚು ಇಷ್ಟಪಡ್ತಾರೆ. ಈ ಹಣ್ಣಿನ ಒಣ ಮತ್ತು ಓಟೆ ಕೊರಕ ನಮ್ ತರ ಅವಕ್ಕೂ ಟೇಸ್ಟ್ ಗೊತ್ತು ಅಲ್ವಾ, ರುಚಿ ನೋಡ್ಕೊಂಡ್ಬಿಟ್ಟು ಅವು ಮಾವಿನ ಹಣ್ಣನ್ನ ಇಷ್ಟಪಡ್ತವೆ, ಇಷ್ಟಪಡ್ತವೆ ರುಚಿ ಆದಾದ್ಮೇಲೆ ರುಚಿ. ಇನ್ನ ಈ ಮಾವಿನ ಒಂದು ಹಣ್ಣಿನ ಒಣದ ನಿರ್ವಹಣಾ ಕ್ರಮಗಳನ್ನ ಯಾವ ರೀತಿ ಕೈಗೊಳ್ಬೇಕಾಗತ್ತೆ ಈಗ ಇದಿನ್ನೊಂದ್ ಅಂತಂದ್ರೆ, ಫಸ್ಟ್ ನಿಮಗೆ ಕೋಶ ವ್ಯವಸ್ಥೆಗೆ ಹೇಳಿದೆ ನಾನು, ಕೋಶ ವ್ಯವಸ್ಥೆಗೆ ನೆಲದ ಮೇಲೆ ಮೇಲೆ ಮನೇಲಿ ಹೋಗುತ್ತೆ, ಅದಕ್ಕೆ ಏನ್ ಮಾಡ್ಬೇಕು, ಸೊ ಅದ್ರ ಕೆಳಗಡೆ ಇರೋ ಗಿಡದ ಬುಡದಲ್ಲಿ ಇರೋ ಮಣ್ಣನ್ನ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಬೇಕು. ಸ್ವಲ್ಪ ಬೇಸಾಯ ಮಾಡಬೇಕು. ಬೇಸಾಯ ಮಾಡಿದಾಗ ಏನತ್ತೆ, ಕೋಶ ಕೆಳಗಡೆ ಇರೋದು ಮೇಲೆ ಬರುತ್ತೆ. ಸೊ ಮೇಲೆ ಬಂದಾಗ ಬೇರೆ ಈಗ ಪಕ್ಷಿಗಳು ಇರ್ತವು, ಮತ್ತೆ ಬಿಸಿಲು ಜಾಸ್ತಿ ಇದ್ದ ತಕ್ಷಣ ಏನಾಗುತ್ತೆ, ಅದರಿಂದ ನಮಗೆ ಪ್ರೌಢ ಕೀಟ ಹೊರಗೆ ಬರೋದನ್ನ ನಾವು ನಿಯಂತ್ರಣ ಮಾಡಬಹುದು. ಅದೊಂದು. ಮತ್ತೆ ಮಾವಿನ ಹಣ್ಣನ್ನ ಗಿಡದಲ್ಲೇ ಹಣ್ಣಾಗ್ಲಿಕ್ಕೆ ಬಿಡಬಾರ್ದು. ಒಂದು ಸರಿಯಾದ ಹಂತ ಹಂತ ಇರುತ್ತಲ್ವಾ, ಆ ಟೈಮ್ನಾಗ ನೀವು ಅದನ್ನ ಮಾವಿನಿಗೆ ಹಣ್ಣನ್ನ ತೆಗೆದು ಬಿಟ್ರೆ ಇದರಿಂದ ಸ್ವಲ್ಪ ಹಾವಳಿಯನ್ನ ನಾವು ಕಡಿಮೆ ಮಾಡಬಹುದು. ಸೊ ಇದು ಒಂದ್ ಅದ್ರಲ್ಲಿ. ಈಗ ಇನ್ನೊಂದ್ ಬೆಸ್ಟ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ, ಇದನ್ನ ಯಾತರ ನಿಯಂತ್ರಣ ಮಾಡ್ಬೇಕಂತಂದ್ರೆ, ಇದಕ್ಕೆ ಬಲೆಗಳು ಬರುತ್ತೆ, ಅದಕ್ಕೆ ಮಿಥೈಲ್ ಯೂಜಿನಾಲ್ ಟ್ರ್ಯಾಪ್ ಅಂತ ಹೇಳ್ತಾರೆ. ಸೊ ಇವೆಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಮೋಹಕ ಬಲೆ, ಮೋಹಕ ಬಲೆ ಅಂತ ಸಿಗುತ್ತೆ. ಸೊ ಇದು ಏನಿರುತ್ತೆ, ಒಂದ್ ಎಕರೆಗೆ 4-6 ಬಲೆಗಳನ್ನ ಇಡಬೇಕಾಗತ್ತೆ. ಸೊ ಅದನ್ನ ಕಟ್ಟುದು. ಸೊ ನಾವೇನ್ ಎದಕ್ಕೂ ಇದನ್ನ ಈಗ ಬ್ರಾಂಚಸ್ ಇರುತ್ತಲ್ಲ ಕೊಂಬೆಗಳು, ಕೊಂಬೆಗಳಿಗೆ ಅದಕ್ಕೆ ಕಟ್ಟಲಿಕ್ಕೆ ದಾರ ಕೊಟ್ಟಿರ್ತಾರೆ ಅವರು, ಅದನ್ನ ಹಾಕ್ಬಿಟ್ಟು ನೇತಾಡ್ಬೇಕು. ಅಂದ್ರೆ ಸಾಧಾರಣವಾಗಿ ನಮ್ಮ ಎತ್ತರ ಅಂದ್ರೆ ಒಂದು 5 ಎತ್ತರ ಇರ್ತೀವಿ ಮನುಷ್ಯರು, ಒಂದು 5 ಎತ್ತರ, 4 ಎತ್ತರ ಆದ್ರೂ ಸಾಕು ಸಾಕು, ಇದು ಮೌನದಲ್ಲೇ ಕಟ್ಟಬೇಕು ಕಟ್ಟಬೇಕು. ಸೊ ಇದನ್ನ ಯಾವಾಗ ಕಟ್ಟಬೇಕು ಅಂತಂದ್ರೆ, ಹೂಗಳನ್ನು ಬಿಟ್ಟ ಮೇಲೆ 1 ಅಥವಾ 15 ಆದ್ಮೇಲೆ ಕಟ್ಟಲಿಕ್ಕೆ ಶುರು ಮಾಡ್ಬೇಕು. ಅಂದ್ರೆ ಹೂಗಳೆಲ್ಲ ಪರಾಗಸ್ಪರ್ಶ ಆಗಿ ರಾಗಿ ಕಾಳು ದಪ್ಪ ರಾಗಿ ಯಾವಾಗ ಆಗುತ್ತಲ್ವಾ, ಸೊ ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ನಾವು ಮೋಹಕ ಬಲೆಗಳನ್ನ ಕಟ್ಟಬೇಕು. 1 4-6 ಕಟ್ಟಬೇಕು. ಸೊ ಇದು ಕಟ್ಟಿದ್ಮೇಲೆ ಅಷ್ಟೇ ಕೆಲಸ ಮುಗಿದಿರೋದಿಲ್ಲ. ಸೊ ಇದರಲ್ಲಿ ಒಂದು ಮೋಹಕ ವಸ್ತು ಇರುತ್ತೆ, ಅದ್ರ ಹೆಸರು ಅಂತಂದ್ರೆ ಮಿಥೈಲ್ ಯೂಜಿನಾಲ್ ಅಂತ, ಅದು ಕೆಮಿಕಲ್. ಸೊ ಅದನ್ನ ನಾವು ಔಷಧವನ್ನ ಮಾರ್ಕೆಟ್ ಇಂದ ತರಬೇಕಾಗುತ್ತೆ. ಮತ್ತೆ ಅದ್ರ ಜೊತೆ ಇದು ಮಿಥೈಲ್ ಯೂಜಿನಾಲ್ ಅಂದ್ರೆ ಮೋಹಕ ಇದು. ಸೊ ಇದು ಏನ್ ಮಾಡುತ್ತೆ, ಗಂಡನೊಂದನ್ನ ಮಾತ್ರ ಆಕರ್ಷಿಸುತ್ತೆ. ಸೊ ಆಕರ್ಷಿಸಿದ ಮೇಲೆ ಈ ಮೋಹಕ ಬಲೆಯಲ್ಲೇ ಆಕರ್ಷಿಸುದು ಅಷ್ಟೇ ಅಲ್ಲ, ಆಕರ್ಷಿಸಿದ ಮೇಲೆ ಅಲ್ಲೇ ಸಾಯಿಸಬೇಕು. ಅದಕ್ಕೂ ಒಂದು ನಾವು ಕೀಟನಾಶಕವನ್ನ ಇಡಬೇಕು. ಅದು ಯಾವ್ದಂತ ಡೈಕ್ಲೋರೋವಾಸ್, DDVP ಅಂತ ಹೇಳ್ತಾರೆ. ಸೊ ಅದನ್ನ ಅಥವಾ ಇನ್ನೊಂದು ಕೆಮಿಕಲ್ ಬರುತ್ತೆ ಮೆಲಾಥಿಯಾನ್. ಸೊ ಎರಡರಲ್ಲಿ ಒಂದು ಕೀಟನಾಶಕವನ್ನ ನಾವು ತಗೊಂಡ್ಬರ್ಬೇಕಾಗತ್ತೆ. ಸೊ ಇದನ್ನ ಯಾತರ ನೀವು ಮೋಹಕ ಬಲೆಯನ್ನ ಅದನ್ನ ನಾವು ರೀಚಾರ್ಜ್ ಅಂತೀವಿ, ಅಂದ್ರೆ ನಿರ್ವಹಣೆ ಮಾಡ್ಬೇಕಂತಂದ್ರೆ, ಆ ಮೋಹಕ ಬಲೆಯಲ್ಲಿ ವಾರಕ್ಕೆ ಒಂದ್ಸರಿ 1 ml ಮಿಥೈಲ್ ಯೂಜಿನಾಲ್ ಮತ್ತೆ 1 ml ಕೀಟನಾಶಕ ಡೈಕ್ಲೋರೋವಾಸ್ ಆಗ್ಬಹುದು ಅಥವಾ ಮೆಲಾಥಿಯನ್ ಆಗ್ಬಹುದು, ಅದನ್ನ 1 ml ಅಲ್ಲಿ ಒಳಗಡೆ ಕಟ್ಟಿಗೆ ತುಂಡಿ ಇರುತ್ತೆ, ಸೊ ಅದ್ರ ಮೇಲೆ ಹಾಕ್ಬೇಕು. ಸೊ ಯಾಕಂದ್ರೆ ಇದಕ್ಕೆ ಮೋಹಕ ಇದೇನ್ ಔಷಧ ಇರುತ್ತಲ್ವಾ, ತುಂಬಾ ದಿನ ಇರಲ್ಲ. ಸೊ ಇದನ್ನ ನಾವು 10 ಆವಿ ಆಗ್ತಾ ಇರುತ್ತೆ, ಆವಿ ಆಗ್ತಾ ಇರುತ್ತೆ. ಸೊ 10 ನಾವು ಆತರ ಅದನ್ನ ಮೋಹಕ ವಸ್ತು ಮತ್ತೆ ಇನ್ನೊಂದು ಕೀಟನಾಶಕ ಎರಡನ್ನು ಅದರಲ್ಲಿ ಹಾಕ್ತಾ ಇರಬೇಕು. ಮತ್ತೆ ಪ್ರೌಢ ಕೀಟಗಳನ್ನು 2 ನೀವು ಅದನ್ನ ತೆಗಿತಾ ಇರಬೇಕು, 3 ನೀವು ತೆಗಿತಾ ಇರಬೇಕು. ಸೊ ಅದ ಹಂಗಾದ್ಮೇಲೆ ಏನಾಗುತ್ತೆ, ಸೊ ಮಾವಿನ ಹಣ್ಣಿನ ಕಡೆ ಹೋಗೋದನ್ನ ನಾವು ತಡೆದ್ ಬಿಟ್ಟು ಅಂದ್ರೆ ಹಣ್ಣಿನ ಒಣಗಳನ್ನ ಜೊತೆ ಸಂಭೋಗ ಆಗೋದನ್ನ ತಡಿಬಹುದು. ಸೊ ಅದರಿಂದ ನೆಕ್ಸ್ಟ್ ನಮಗೆ ಮೊಟ್ಟೆ ಇಡಲಿಕ್ಕೆ ಆಗಲ್ಲ, ಅವಕಾಶ ಆಗಲ್ಲ. ಸೊ ಇದು ಒಂದು ಮುಖ್ಯವಾದ ಕ್ರಮ, ಇದು ರಾಸಾಯನಿಕ ರಹಿತ ಕ್ರಮ ಅಂತ ಹೇಳಿ. ಈಗ ಇನ್ನೊಂದು, ಎಲ್ಲ ರೈತರಿಗೂ ಮೋಹಕ ಬಲೆಯನ್ನ ಮಾರ್ಕೆಟ್ ಇಂದ ತರಲಿಕ್ಕೆ ಆಗೋದಿಲ್ಲ. ಸೊ ನಾವೇ ಮಾಡ್ಕೋಬಹುದು. ಯಾತರ ಈಗೆಲ್ಲರೂ 1/2 ಒಂದ್ ಲೀಟರ್ ನೀರಿಂದ ಬಾಟ್ಲ್ ಇರುತ್ತಲ್ಲ, ಸೊ ಆ ಬಾಟ್ಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಮೋಹಕ ಬಲೆಯನ್ನ ಮಾಡ್ಕೋಬಹುದು. ಯಾತರ ಅಂತಂದ್ರೆ 1 ಅಥವಾ 1/2 ತಗೊಳ್ಳಿ, ಎಕ್ಸಾಕ್ಟ್ಲಿ ಮಧ್ಯ ನಾವೇನ್ ಮಾಡ್ಬೇಕಾಗತ್ತೆ, 3-4 ಸ್ಲಿಟ್ ಕೊಡ್ಬೇಕಂತ ಅಂದ್ರೆ ಸಣ್ಣ ಸಣ್ಣ ತೂತು, ಸಣ್ಣ ಸಣ್ಣ ದೊಡ್ಡ ದೊಡ್ಡದಾದ ಅಂದ್ರೆ ಪ್ರೌಢ ಕೀಟ ಒಳಗಡೆ ಬಂದು ಬೀಳಲಿಕ್ಕೆ ಅಷ್ಟಿದ್ರೆ ಸಾಕು. 3 ಕಟ್ ಮಾಡ್ಬೇಕು ಈ ತರ ಚೌಕಾಕಾರವಾಗಿ ಕಟ್ ಮಾಡ್ಬೇಕು, ಅಂದ್ರೆ 3 ಓಪನ್ ಮಾಡ್ಬೇಕು, 1 ಓಪನ್ ಮಾಡಬಾರ್ದು. ಸೊ ಆತರ 4 ರಂಧ್ರಗಳನ್ನ ನಾವು ನೀರಿನ ಬಾಟಲ್ ಮೇಲೆ ಮಾಡ್ಬೇಕು. ಸೊ ಅದ್ ಮಾಡಿದ್ಮೇಲೆ ನಿಮಗೆ ಒಂದು ಫ್ಲೈವುಡ್ ತುಂಡಿ ಇರುತ್ತಲ್ವಾ, ಅದನ್ನ ಸಣ್ಣ ಪೀಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ದಾರ ಇರುತ್ತಲ್ವಾ, ದಾರ ಅದನ್ನ ಮತ್ತೆ ಮೇಲೆ ಅದಕ್ಕೆ ಮುಚ್ಚಳ ಇರುತ್ತೆ, ಮುಚ್ಚಳಕ್ಕೆ ಒಂದು ರಂಧ್ರ ಮಾಡ್ಬಿಟ್ಟು ಆ ದಾರ ಅದ್ರಲ್ಲಿ ಹಾಕಿ ಒಂದ್ ಗಂಟು ಹಾಕ್ಬಿಟ್ಟು ಒಳಗಡೆ ನೇತಾಕ್ಬೇಕು. ಸೊ ಅದನ್ನ ನೀವು ಫ್ಲೈವುಡ್ ಏನಿರುತ್ತಲ್ಲ ಅದನ್ನ ಮಿಥೈಲ್ ಯೂಜಿನಾಲು ಮತ್ತೆ ಅದನ್ನ ಹತ್ತದಿನಕ್ಕೂ, ಯಾಕಂದ್ರೆ ಎಲ್ಲಾ ರೈತರಿಗೂ ಅದನ್ನ ಇದು ಒಂಥರ ದುಡ್ಡು ಇರ್ಲಾರ್ದು, ಸುಲಭವಾದ ಕಡಿಮೆ ಖರ್ಚಿನ ಕಡಿಮೆ ಖರ್ಚು ಮತ್ತೆ ಅದೇ ತರ ಉಪಯೋಗಿಸಬಹುದು. ಈಗ ಇದೇನೋ ಗಣ್ಣುಣದ ಬಗ್ಗೆ ಆಯ್ತು, ಇದು ಹೆಣ್ಣುಣನ ನಿಯಂತ್ರಣ ಮಾಡೋದು ಹೇಗೆ, ಅದಕ್ಕೆ ಏನಾದ್ರೂ ಕೀಟನಾಶಕ ಸಿಂಪಡಣೆ? ಕೀಟನಾಶಕ ಇದೆ ಅದಕ್ಕೆ, ಇದಕ್ಕೂ ನಾವು ಒಂದು ಡೆಲ್ಟಾ ಮೆತ್ರಿನ್ ಅಂತ ಇರುತ್ತೆ, ಇದನ್ನ ಯಾವಾಗ ನೀವು ಸಿಂಪರಣೆ ಮಾಡಬೇಕು, ಮಾವನ್ನ ನೀವು ಗಿಡದಿಂದ ಮೂರು ವಾರ ಹಾರ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಔಷಧಿಯನ್ನ ಸಿಂಪರಣೆ ಮಾಡಬೇಕು. ಸೊ ಇದು ಡೆಲ್ಟಾ ಮೆತ್ರಿನ್ 0.5 ml, ಒಂದ್ ಲೀಟರ್ ನೀರಲ್ಲಿ 0.5 ml ಡೆಲ್ಟಾ ಮೆತ್ರಿನ್ ಹಾಕಿ ಸಿಂಪರಣೆ ಮಾಡಬೇಕು. ಅಂದ್ರೆ ಹಣ್ಣಿನ ಮೇಲೆ ಸಿಂಪರಣೆ, ಹಣ್ಣಿನ ಮೇಲೆ ಅಂದ್ರೆ ನಾವು ಮೂರು ವಾರ ನೀವು ಅದಕ್ಕೆ ಮತ್ತೆ ರೆಸ್ಟ್ ಕೊಡ್ತೀನ. ಸೊ ಕೆಮಿಕಲ್ ಅಷ್ಟ ಆದ್ಮೇಲೆ ಇರಲ್ಲ. ಸೊ ಬಟ್ ನೀವು ಎರಡು ವಾರ ಒಂದ್ ವಾರಕ್ಕಿಂತ ಮುಂಚೆ ಕೊಡಬಾರದು, ಕನಿಷ್ಠ ಮೂರು ವಾರ ಅಂತರ ಕೊಡಬೇಕು. ಅಂದ್ರೆ ನಾವು ಮಾವಿನ ಹಾರ್ವೆಸ್ಟ್ ಮಾಡೋದಕ್ಕ ಮತ್ತೆ ಸಿಂಪರಣೆ ಮಾಡೋದಕ್ಕೆ ಸಿಂಪರಣೆ ಮಾಡಬೇಕು. ಸೊ ಮೂರು ವಾರ ಆದ್ಮೇಲೆ ಮತ್ತೆ ನಾವು ಗಿಡದಿಂದ ಮಾವಿನ ಹಾರ್ವೆಸ್ಟ್ ಮಾಡ್ಕೋಬಹುದು. ಸೊ ಮತ್ತೆ ಈಗೇನಾದ್ರದ ಹಾವಳಿ ಇತ್ತಂದ್ರೆ ಇನ್ನೊಂದು 15 ದಿನ ಆದ್ಮೇಲೆ ಇನ್ನೊಂದು ಸಿಂಪರಣೆಯನ್ನ ತಗೋಬಹುದು. ರೈತ ಬಾಂಧವರೇ, ತಮಗೆ ಈ ಮಾವಿನ ಓಟೆ ಕೊರಕ ಮತ್ತೆ ಹಣ್ಣಿನ ನೊಣದ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ವಿದ್ಯಾ ಮೂಲಿಮನಿಯವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9481194460. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9481194460. ತುಂಬಾ ಸಂತೋಷ ಡಾಕ್ಟರ್ ವಿದ್ಯಾಮೂಲಿ ಮನೆಯವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಾವಿನ ಬೆಳೆಯನ್ನು ವಿಶೇಷವಾಗಿ ಈ ಕಾಯಿ ಮತ್ತು ಹಣ್ಣಿನ ಹಂತದಲ್ಲಿ ಬಾರಿಸುವಂಥ ಓಟೆ ಕೊರಕ ಮತ್ತು ಹಣ್ಣಿನ ನೊಣಗಳ ನಿಯಂತ್ರಣದ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಾವಿನ ಓಟೆ ಕೊರಕ ಮತ್ತು ಹಣ್ಣಿನ ನೊಣಗಳ ನಿಯಂತ್ರಣ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವಿದ್ಯಾಮೂಲಿಮನಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಜಿಲ್ಲಾ ವಾರ್ತಾಪತ್ರ, 6:51 ದೇಶಭಕ್ತಿ ಗೀತೆ, 7:00